ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ರೈತರಾದ ಶಿವರಾಜ್ ಕುಮಾರ್ ಚಿಕ್ಕಮನ್ನಾಪುರ ಅವರ ಕೃಷಿ ಅನುಭವದ ನುಡಿಗಳು ಹಾಗೂ ರೈತರಿಗೆ ಸಲಹೆ ಪ್ರಕಟಣೆಗಳು ಮತ್ತು ಕೃಷಿ ಗೀತೆಗಳಿವೆ ಕೇಳೋಣಂತೆ. ರೈತ ಬಾಂಧವರು ಇದೀಗ ಕೇಳೋಣ ರೈತರಾದ ಶಿವರಾಜ್ ಕುಮಾರ್ ಚಿಕ್ಕಮನ್ನಾಪುರ ಅವರ ಕೃಷಿ ಅನುಭವದ ನುಡಿಗಳು ಇದೀಗ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಚಿಕ್ಕಮನ್ನಾಪುರ ಗ್ರಾಮದ ಯುವ ರೈತರು ಶಿವರಾಜ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅದರಲ್ಲೂ ಬಾಳೆ ಬೆಳೆ ಬಗ್ಗೆ ಇವತ್ತು ತಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೊಳ್ಬೇಕು ಅಂತ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಶಿವರಾಜ್ ಕುಮಾರ್. ನಮಸ್ಕಾರ ಸರ್. ಶಿವರಾಜ್ ಕುಮಾರ್ ಹೆಸರೇನು, ಒಳ್ಳೆ ಸಿನಿಮಾ ನಟರ ಹೆಸರಿದ್ದಂಗಿದೆ ಸರ್. ಅಪ್ಪರ ಇದೆ, ಇಟ್ಟವ್ರ ಮನೆಯಲ್ಲಿ ಅಪ್ಪರ ಇಟ್ಟಿದ್ರು. ಏನು ಪ್ರಭಾವ, ದೇವ್ರ ಹೆಸರ ಅಥವಾ ಏನು ಸಿನಿಮಾ ನಟರ ಹೆಸರ? ಸ್ವಲ್ಪ ಶಿವರಾಜ್ ಕುಮಾರ್ ಸರ್ ಟ್ರೆಂಡ್ ಇದ್ದವ್ರ ಸರ್, ಹಂಗಾಗಿ ಎಣ್ಣಜ್ಜಿ ಅವ್ರ ಇಟ್ಟರ ಹೆಸರು ಸರ್. ನಿಮ್ಮ ಅಜ್ಜಿ? ಅಜ್ಜಿ. ಶಿವರಾಜ್ ಕುಮಾರ್ ಅಭಿಮಾನಿಗಳು. ಸರಿ, ನಿಮ್ಗೆ ಎಷ್ಟು ವರ್ಷ ವಯಸ್ಸು ಶಿವರಾಜ್ ಕುಮಾರ್? 25 ಸರಿ. 25 ವರ್ಷ ವಯಸ್ಸು. ಕೃಷಿಯ ಅನುಭವ ಯಾವಾಗಲಿಂದ ಶುರುವಾಯ್ತು? ಕೃಷಿ ಅನುಭವ ಅಂದ್ರೆ ಸರ, ನಾನು ಫಸ್ಟ್ಗೆ ಕಾಲೇಜಿಂದ ಬಂದು ಬಿಡೋ ಟೈಮಲ್ಲಿ ಅಪ್ಪಾರು ಅವರೆಲ್ಲ ತರಕಾರಿ ಟೊಮೊಟೊ ಇವನ್ನ ಏನು ಹಾಕ್ತೀವಿ ಸರ್, ಮತ್ತೆ ನಾವು ತಂದಂತ ಸ್ವಲ್ಪ ಅಪ್ಡೇಟ್ ಆಗಿ ಸ್ವಲ್ಪ ಫ್ರೂಟ್ಸ್ ಹಣ್ಣುಗಳನ್ನ ಬೆಳೆಯೋಣ ಅಂತ ಬೆಳೆಕತ್ತಿದ್ವಿ. ವಿದ್ಯಾಭ್ಯಾಸದ ಜೊತೆಗೆ ಹೊಲದಲ್ಲಿ ಕೆಲಸ ಮಾಡ್ತಿದ್ರಿ? ಮಾಡ್ತೀನಿ ಸರ್. ಅಪ್ಪವ್ರು ಏನ್ ಹೇಳ್ತಾರೆ ಅದ್ ಮಾಡ್ಕೊಂಡು ಹೋಗ್ತಿದ್ರು. ಈಗ ನೀವೇ ಈಗ ನಿಮ್ ತಂದೆಯವರ ಆಶ್ರಯದಲ್ಲಿ ಇದ್ರೂ ಸಹಿತ ಕೃಷಿಯಲ್ಲಿ ನಿರ್ಧಾರಗಳನ್ನು ತಗೊಳ್ಳೋದು ನೀವ ನಿಮ್ಮ ತಂದೆಯವರ? ಏನ್ ಮಾಡ್ಬೇಕು, ಏನ್ ಅಪ್ಡೇಟ್ ಮಾಡ್ಬೇಕು, ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅಂತ ಹೇಳಿ ಯಾರು ಯೋಚನೆ ಮಾಡ್ತಾರೆ ಇದನ್ನೆಲ್ಲ ಈಗ ನಿಮ್ಮ ಇಬ್ಬರ ಮಧ್ಯೆ? ಡಿಸ್ಕಷನ್ ಮಾಡಿ ನಾವು ಇದನ್ನ ಮಾಡ್ಸೋಣ, ನಾವೇ ಇದು ಮಾಡೋಣ. ಈಗ ನಿಮ್ಮ ತಂದೆಯವರು ಅವ್ರಿಗೆ ಅನ್ಸಿದೆಯಾ ಸ್ವಲ್ಪ ಫ್ರೀಡಮ್ ಬಿಟ್ರೆ ಕೃಷಿಯಲ್ಲಿ ಏನಾದ್ರೂ ಸ್ವಲ್ಪ ಬದಲಾವಣೆ ತರಬಹುದು ಅಂತ ಅವ್ರಿಗೆ ಫೀಲಿಂಗ್ ಇದೆಯಾ? ಫೀಲಿಂಗ್ ಇದೆ ಸರ್. ಬದಲಾವಣೆ ಅಂತ ಇರ್ತಾವ ಅಂತ ಒಂದ್ ಸ್ವಲ್ಪ ಫೀಲಿಂಗ್ ಇದೆ ಸರ್. ನಾವು ಸ್ವಲ್ಪ ಅವ್ರಿಗೆ ಇದನ್ನು ಮಾಡಿದ್ದೀನಿ ಸರ್, ಕೋಪರೇಟ್ ಐತೆ ಸರ್, ಸಹಕಾರ ಇದೆ. ಈಗ ಎಷ್ಟೆಕರೆ ಭೂಮಿ ಇದೆ ನಿಮ್ಗೆ? 20 ಎಕರೆ ಭೂಮಿ ಇದೆ ಸರ್. 20 ಎಕರೆ ಭೂಮಿ ಇದೆ. 20 ಎಕರೆಯಲ್ಲೂ ನೀವು ಕೃಷಿ ಮಾಡ್ತಿದ್ದೀರಾ ಸರ್? ಒಂದು 10-15 ಎಕರೆ ಮಾಡ್ತೀನಿ ಸರ್, ಇನ್ನು ಹುಡುಗ ಮಿಕ್ಕಿದ್ದು ಮಾಡಕ್ ಆಗ್ತಿಲ್ಲ. ನಾವು ಒಬ್ಬರೇ ಸರ್, ತಮ್ಮರು ಒಂದ ರಮೇಶ್ ಹೆಂಗ್ರು ಓದಿದಾನಂದಲ್ಲ, ಮತ್ತೆ ಮಾಡಕ್ಕಲ್ಲ, ನಾವು ಮಾಡ್ತೀವಿ ಸರ್. ನೀವು ಮಾಡ್ತೀರಾ? ಒಂದು 15 ಎಕರೆ ಅಂತೂ ಮಾಡ್ತಿದ್ದೀರಾ? ಮಾಡ್ತೀವಿ. ಏನೇನು ಬೆಳೀತಾ ಇದ್ರಿ 15 ಎಕರೆಯಲ್ಲಿ? ನೀವು 15 ಎಕರೆ ಸರ್, ಈಗ ಪ್ರೆಸೆಂಟ್ ಪಪ್ಪಾಯಿನ ಐತೆ ಸರ್. ಎಷ್ಟೆಕರೆ ಹಾಕಿದ್ರಿ ಪಪ್ಪಾಯ? ಒಂದು 6 ಎಕರೆ ಪಪ್ಪಾಯಿ ಐತೆ ಸರ್. ಒಂದು 3 ಎಕರೆ ಬಾಳೆ ಐತಿ. 6 ಎಕರೆ ಪಪ್ಪಾಯ, 3 ಎಕರೆ ಬಾಳೆ. ಮಿಕ್ಕಿದ್ದು ಸ್ವಲ್ಪ ತರಕಾರಿ ಟೊಮೊಟೊ ಆತರ ಮಾಡ್ತೀವಿ. ಆತರ ಮಾಡ್ತಾ ಇದ್ರಿ. ಪಪ್ಪಾಯ ಬಾಳೆ ಸೌತೆಕಾಯಿ ಅಂತ ಮಾಡಿ. ಪಪ್ಪಾಯ ಬಾಳೆ ಮುಖ್ಯ ಬೆಳೆಗಳು, ಮುಖ್ಯ ಬೆಳೆ, ಮುಖ್ಯ ಮೇಜರ್. ಎಷ್ಟು ವರ್ಷದಿಂದ ಈ ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾ ಇರೋದು? ತೋಟಗಾರಿಕೆ ಸುಮಾರು ಈಗ ಒಂದು 5-6 ವರ್ಷ ಆಯ್ತು ನಾವು. ಹೌದಾ? ಮೊದಲು ಮೊದಲು ಸರ ಸೀಡ್ಸ್ ನಮ್ಮ ಕಡೆಗೆ ಎಲ್ಲ ಸೀಡ್ಸ್ ಮಾಡ್ತಾರೆ. ಸೀಡ್ಸ್ ಮಾಡ್ತಾ ಇದ್ರು. ಆತರ ಏನೋ ಚಿಲ್ಲಿ ಟೊಮೊಟೊ ಆತರ ಸೀಡ್ಸ್ ಮಾಡ್ತಿದ್ವಿ. ಎಲ್ಲ ಲೇಬರ್ ಸಮಸ್ಯೆ ಆಗಿ ಲೇಬರ್ದು ಖರ್ಚು ಆಯ್ತು ಮತ್ತೆ ಇವ್ರದ್ದು ಲೇಬರ್ ಎಲ್ಲ ಈಗ ಕ್ರಿಟಿಕಲ್ ಆಗಿಬಿಡ್ತಾರೆ, ಅಲ್ಲಿ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ. ಹಂಗಾಗಿ ಮತ್ತೆ ನಾವು ಒಂದ್ ಸ್ವಲ್ಪ ನಾವೇ ಮಾಡ್ಕೊಂಡು ಹೋಗ್ಬೋದು, ಟ್ರ್ಯಾಕ್ಟರ್ ತಗೊಂಡ್ ಆರಾಮ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಸ್ವಲ್ಪ ವೆಜಿಟೇಬಲ್ ಇದನ್ನ ಫ್ರೂಟ್ಸ್ ಮಾಡಕತ್ತಿದ್ದೀನಿ. ಅಲ್ಲ, ನೀವು ಲೇಬರ್ ಸಿಗ್ತಾ ಇಲ್ಲ ಅಂತ ಹೇಳಿ ನೀವು ಈ ಕಡೆ ಸ್ಕಿಪ್ ಆಗಿದ್ದೀರೋ ಅಥವಾ ಲೇಬರ್ ಗಳಿಗೆ ವೆಚ್ಚ ಜಾಸ್ತಿ ಆಗುತ್ತೆ ಅಂತ ಸ್ಕಿಪ್ ಆಗಿದ್ದೀರಾ? ಸರ್ ಎರಡು ಎರಡು ಎರಡು ಎರಡು ಕಾರಣ ಇದೆ. ಹಾಂ ಸರ್, ಹೆಚ್ಚು ಕೂಲಿ ಕೊಟ್ಟರು ಲೇಬರ್ ಸಿಗ್ತಾ ಇಲ್ಲ. ಸಿಗ್ತಿಲ್ಲ, ಲೇಬರ್ ಇಂದೆಲ್ಲ ಸಮಸ್ಯೆ ಐತೆ ಸರ್. ಸಮಸ್ಯೆ ಐತೆ, ವೆಚ್ಚನ ಜಾಸ್ತಿ ಸರ್. ತೋಟಗಾರಿಕೆ ಆದ್ರೆ ಆರಾಮ್ ಮಾಡ್ಕೊಂಡು ಹೋಗ್ಬೋದು ಸರ್, ಕೆಲಸದ ಒತ್ತಡ ಬಹಳ ಇರಲ್ಲ, ಇರೋದಿಲ್ಲ, ಸ್ವಲ್ಪ ಫ್ರೀ ಅನಿಸ್ತದೆ ಸರ್, ಇದ್ರ ಮಾಡ್ಕೊಂಡು ಹೋಗ್ಬೋದು. ಈ ತೋಟಗಾರಿಕಾ ಬೆಳೆಗಳಿಗೆ ನೀವು ಪರಿವರ್ತನೆ ಆಗುವಾಗ ನಿರ್ಧಾರ ನಿಮ್ಮ ತಂದೆಯವ್ರದ ನಿಮ್ದ? ಇಬ್ರದ್ದು ಇತ್ತು ಸರ್ ಕೋಪರೇಟಿವ್. ಅವರು ನಾವು ಅಪ್ಪರ್ ಹೇಳ್ದಂಗ್ ನಾವು ಕೇಳ್ತಿದ್ವಿ, ನಾವು ಹೇಳ್ದಂಗ ಅಪ್ಪರ್ ಕೇಳ್ತಿದ್ರ, ಬಟ್ ಚೆನ್ನಾಗಿ ಅವ್ರ ಸಹಕಾರ ಇತ್ತು ನಮ್ಗೆ. ಅವ್ರ ಮಾಡ್ತಾ ಇದ್ರಲ್ಲ ಅವಾಗೆಲ್ಲ ನೀವು ತೊಡ್ಕೊಳ್ತಿದ್ರ ಅದ್ರಾಗ ಸ್ವಲ್ಪ ಭಾಗಿ ಆಗ್ತಿದ್ರಿ, ಸ್ವಲ್ಪ ಮಟ್ಟದಲ್ಲಿ ಭಾಗಿ ಆಗ್ತಿದೆ, ಸ್ವಲ್ಪ ಜಾಸ್ತಿ ಅವ್ರದ್ದು ಅವಾಗ ಎಫರ್ಟ್ ಅವ್ರದ್ದು. ಅದು ಲಾಭದಾಯಕ ಅನ್ಸ್ಲಿಲ್ವಾ ನಿಮ್ಗೆ? ಅದು ಲಾಭದಾಯಕ ಇತ್ತು ಸರ, ಅದು ಚೆನ್ನಾಗಿತ್ತು, ಬಟ್ ಈ ಲೇಬರ್ ಸಮಸ್ಯೆ ಮತ್ತೆ ಅವರು ಸ್ವಲ್ಪ ಆಸಕ್ತಿ ಕಮ್ಮಿ ಮಾಡಿದ್ರು. ಈಗ ಮತ್ತೆ ಎಲ್ಲದ ತಮ್ಗೆ ಹೆವಿ ಆಗತ್ತೆ ಅಲ್ಲ ಸರ್, ಅದನ್ನ ಆಸಕ್ತಿ ಕಮ್ಮಿ ಮಾಡಿದ್ರೆ ನಾವು ಮತ್ತೆ ತೋಟಗಾರಿಕೆಗೆ ಜಂಪ್ ಆಯ್ತು. ಅಂದ್ರೆ ಅದಕ್ಕೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಲೇಬೇಕು ಸರ್, ಅದಕ್ಕೆ ಒತ್ತು ಭಾಳ ಕೊಡ್ಬೇಕು ಸರ್. ಮಾಲೀಕರಿರ್ಲಿ, ಆಳುಗಳಿರ್ಲಿ, ಯಾರೇ ಇರಲಿ, ಲೇಬರ್ ಮುಂದೆ ಎಲ್ಲ ಇರ್ಬೇಕು ಸರ್, ಎಲ್ಲರೂ ಸಿಸ್ಟಮೆಟಿಕ್ ಆಗಿ ಅವ್ರಿಗೆ ಎಲ್ಲದೂ ಕೊಡ್ಬೇಕು, ಅದೇ ಕಂಟಿನ್ಯೂಸ್ ಆಗಿ ಇರ್ಬೇಕು ಸರ್. ತೋಟಗಾರಿಕೆ ನಾವು ಡ್ರಿಪ್ ಮುಖಾಂತರ ಸರ್ ನೀರು ಗೆಟವಲ್ ಒಳಸಿ ಬರ್ಬೋದು ಸರ್, ನಮ್ಗೆ ಫ್ರೀ ಸಿಗ್ತದೆ ಸರ್. ತೋಟಗಾರಿಕೆ ಬೆಳೆಗಳಲ್ಲಿ ಯಾವ ಬೆಳೆಯನ್ನು ಬೆಳೀತಾ ಇದ್ರಿ ಈಗ ನೀವು? ಪಪ್ಪಾಯಿನೂ ಬೆಳಿತೀವಿ ಸರ್, ಬಾಳೆನೂ ಬೆಳಿತೀವಿ. ಎರಡು ಮುಖ್ಯವಾಗಿ ಪಪ್ಪಾಯಿ ಮತ್ತು ಬಾಳೆ. ಬಾಳೆ ಪಪ್ಪಾಯಿ ಎಷ್ಟು ಎಕರೆ ಬೆಳೆದ್ರಿ? ಪಪ್ಪಾಯಿ ಒಂದು 6 ಎಕರೆ. ಆರು ಎಕರೆ ಹಾಕಿದ್ರಿ ಪ್ರೆಸೆಂಟ್. ಯಾವ ತಳಿ ಅದು? 15 ನಂಬರ್ ಅಂತ ಹೇಳಿ. 15 ನಂಬರ್ ಅಂತಾರ? ಮುಂಚೆ ರೆಡ್ ಲೇಡಿ ಆಗ್ತಿದ್ವಿ ಸರ್, ಅದು ಬಹಳ ರೋಗ ಬರಕೈತಿ ಬಿಡ್ ಸರ್, ವೈರಸ್ ಬರೋದು ಸರ್, ಇಳುವರಿ ಕಡಿಮೆ ಅದು. ರೆಡ್ ಲೇಡಿ ಸರ್, ಅದು ಈಗ ಮತ್ತೆ ನಾವು ಈಗ ಮತ್ತೆ 15 ಹಾಕಿದ್ವಿ ಸರ್. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಾಯ್ತು? ಬಹಳ ವ್ಯತ್ಯಾಸ ಆಯ್ತು ಸರ್. ಏನ್ ವ್ಯತ್ಯಾಸ ಆಯ್ತು ಈಗ ಇದ್ರಲ್ಲಿ? ಅದು ಸರ ಮೇಜರ್ ಒಂದ್ ಸ್ವಲ್ಪ ರೋಗ ಜಾಸ್ತಿ ಸರ್, ಅದಕ್ಕೆ ಇದ್ರಲ್ಲಿ ರೋಗ ಕಡಿಮೆ, ಇಳುವರಿ ಜಾಸ್ತಿ, ಸೈಜ್ ದಪ್ಪ ಚೆನ್ನಾಗಿ ಬರ್ತದೆ, ಇದು ಇಳುವರಿ ಜಾಸ್ತಿ, ಅದು ರೋಗ ಜಾಸ್ತಿ, ಇಳುವರಿ ಕಡಿಮೆ, ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್, ಇದಕ್ಕೆ ಅದು ಡಿಫ್ರೆನ್ಸ್. ಇದು ಇಳುವರಿ ಜಾಸ್ತಿ, ಖರ್ಚು ಕಡಿಮೆ, ಸ್ವಲ್ಪ ರೋಗ ಕಡಿಮೆ ಸರ್, ವೈರಸ್ ಕಡಿಮೆ, ಹಾಗಾಗಿ ನಾವು ಇದನ್ನ ಪಂದ್ರ ನಂಬರ್ ತಳಿ ಹಾಕಿದ್ದೆ ಸರ್. ಈಗ ಇಳುವರಿ ಬರ್ತಾ ಇದೆಯಾ ನಿಮ್ದು? ಸರ್ ಅಂದ್ರೆ ನಾಟಿ ಮಾಡಿ ಒಂದ್ 2 ತಿಂಗಳ ಸರ್. ಮೊದ್ಲು ಮಾಡ್ತಿದ್ರಿ? ಮೊದ್ಲು ಅಂದ್ರೆ ಸರ್ ಪಂದ್ರ ಇದನ್ನ ಮಾಡಿ ಸರ್, ರೆಡ್ ಲೇಡಿ ಮಾಡಿದ್ವಿ. ಈಗೆಲ್ಲ ಮತ್ತೆ ಕೇಳ್ಬಿಟ್ಟು ಇದು ಚೆನ್ನಾಗಿ ಬರ್ತಂತ ಇದನ್ನ ನೋಡಿದ್ವಿ ಸರ್, ತೋಟನ ವಿಸಿಟ್ ಮಾಡಿದ್ವಿ, ಇದು ಚೆನ್ನಾಗಿ ಬರಕೈತಿ. ಇಲ್ಲಿ ಬೇರೆ ನಮ್ಮ ಬ್ರದರ್ಸ್ ಮಾಡಿದಾರೆ ಸರ್, ಅವ್ರು ನೋಡಿದ್ವಲ್ಲ ಚೆನ್ನಾಗೈತಿ ಸರ್, ಅವ್ರಿಗೆ ಚೆನ್ನಾಗಿ ಇಳುವರಿ ಬಂದೈತಿ, ಸ್ಪ್ರೇನು ಬಹಳ ಮಾಡಿಸಿದ್ ಸರ್. ಇದು ಈಗ ರೆಡ್ ಲೇಡಿ ಪಪ್ಪಾಯ ಮಾಡ್ತಾ ಇದ್ರಲ್ವಾ, ಅದ್ರ ಆರೈಕೆ ಎಲ್ಲ ಏನು? ಈಗ ಪಪ್ಪಾಯ ಬೆಳೆ ಬೆಳಿಬೇಕು ಅನ್ನೋದಾದ್ರೆ ಭೂಮಿಯ ಸಿದ್ಧತೆ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇರ್ಬೇಕು, ಇವನ್ನೆಲ್ಲ ಹೇಗ್ ಮಾಡ್ತಾರೆ? ಇವನ್ ಸರ್ ಹೆಂಗಂದ್ರೆ ಸರ್, ಮೊದಲು ಪಪ್ಪಾಯಿ ಮಾಡ್ಬೇಕಂದ್ ಸರ್ ಹೊಲ ಸ್ಮೂತ್ ಇರ್ಬೇಕು ಸರ್, ಬಹಳ ಮೃದು ಇರ್ಬೇಕು. ನಾವ್ ಏನ್ ಮಾಡ್ಬೇಕಂದ್ರ ಮೊದಲು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಟ್ಟಿರ್ಬೇಕು. ಕೊಟ್ಟಿಗೆ ಗೊಬ್ಬರ ಹೆಂಗ್ ಕೊಡ್ತೀನಿ ನೀನು, ಹಂಗ ರೋಗಗಳು ಬರಲ್ಲ ಸರ್. ಈ ಮನುಷ್ಯ ಚೆನ್ನಾಗಿ ಸದೃಢ ಮನುಷ್ಯ ಇದ್ರ ರೋಗ ತನಗೇನ ಜ್ವರ ಬಂದ್ರೆ ತಡ್ಕೊಂಡು ಕಳ್ಸಿಟ್ಟಿರ್ತಾನ್ರಿ, ಏನೋ ಸೊಂಟಿ ಕಾಫಿ ಚಾ ಮಾಡ್ಕೊಂಡು ಕುಡಿದ್ರೆ ಕುಡಿದ್ರು ಸರ್ ಆರಾಮಾಗಿಬಿಡ್ತಾರೆ ಸರ್. ಈಗ ನಾವು ಚಳಗೆನ ಚೆನ್ನಾಗಿ ಬಿಸ್ಮಾಡಿ ಚೆನ್ನಾಗಿಲ್ಲಾಂದ್ರೆ ಬಿದ್ದೋಗ ಸರ್, ಹಂಗೆ ಕೊಟ್ಟಿಗೆ ಗೊಬ್ಬರ ಮೇಲೆ ಸರ್. ಕೆಮಿಕಲ್ಗಿಂತ ಸಾವಯವದಲ್ಲಿ ಏನು ಚೆನ್ನಾಗಿ ಕುರಿ ಗೊಬ್ಬರ ಆಯ್ತು, ದನ ಗೊಬ್ಬರ ಆಯ್ತು, ಎತ್ತು ಗೊಬ್ಬರ ಎಲ್ಲಾನ ಹೊಲಕ್ಕೆ ಹಾಕಿನಿ ಅಂದ್ರೆ ನಮ್ 50% ನಮ್ ಖರ್ಚು ಅಲ್ಲೇ ಕಡಿಮೆ ಆಗುತ್ತೆ ಸರ್, ಕಡಿಮೆ ಆಗ್ಬಿಡ್ತದೆ, ಸದೃಢ ಬಂದ್ಬಿಡುತ್ತೆ ಸರ್ ಬೆಳೆ. ಈಗ ಕೊಟ್ಟಿಗೆ ಗೊಬ್ಬರ ಬಹಳ ಮುಖ್ಯ ಅಂತ ನಿಮ್ಗೆ ಅನ್ಸಿದೆ, ಮೇಜರ್ ಸರ್, ಮೇಜರ್. ನಿಮ್ಮಲ್ಲಿ ಸಿಗ್ತದ ಕೊಟ್ಟಿಗೆ ಗೊಬ್ಬರ? ಸಿಗ್ತದೆ ಸರ್, ನಮ್ದು ದನಕರುಗಳಿದಾವ? ದನಕ ಎಷ್ಟಿದಾವೆ ಸರ್? ಈಗ ಒಂದು 2 ಎಮ್ಮೆ ಇದೆ ಸರ್. 2 ಎಮ್ಮೆ ಇದಾವೆ? ಎಮ್ಮೆ ಅಷ್ಟೇ ಇದೆ. ಹೈನುಗಾರಿಕೆಗೆ ನಮ್ಮ ಮನೆಗೆ ಬಂತು, ಸ್ವಲ್ಪ ಮಿಕ್ಕಿದ್ ಬೇಕಾದ್ರೆ ನಾವು ಕೊಡ್ತೇವೆ ಸರ್ ಹೈನುಗಾರಿಕೆ. ಇದಕ್ಕೆ ಮುಂದೆ ನಾವು ಯೂಸ್ ಮಾಡ್ತೀವಿ, ಓನ್ ಯೂಸ್ ಮಾಡ್ತೀವಿ ಎಮ್ಮೆ ಒಂದು. ಯಾಕಂದ್ರೆ ಅಷ್ಟು ಸಾಕಾಗ್ತದೆ ನಿಮಗೆ ಸಗಣಿ ಗೊಬ್ಬರ ಅಂದ್ರೆ ಸರ್? ನಮ್ಮ ಮತ್ತೆ ಸಾಲ ಇದು ತರ್ಸು ಸರ್, ಎಲ್ಲಿ ತರ್ಸ್ಕೊಳ್ತೀರಿ, ಎಲ್ಲಿಂದ ತರ್ಸ್ಕೊಳ್ತೀರಿ? ಅಕ್ಕ ಪಕ್ಕದ ಊರಲ್ಲಿ ಸಿಗ್ತಾವ ಸರ್, ರೈತರನ್ನ ಕೇಳಿ ಪರ್ಚೇಸ್ ಮಾಡಿ ತಗೊಂಡ್ಬರ್ತೀವಿ. ಆಗ್ತದೆ ಸರ್, ಮತ್ತೆ ಕೆಲವೊಂದು ಟೈಮ್ ಕುರಿ ಅಟ್ಟಿ ಹಾಕ್ಸ್ಬಿಡ್ತೀವಿ ಸರ್, ಹೊಲಕ್ಕನ ಅಟ್ಟಿ ಹಾಕ್ಸ್ಬಿಡ್ತೀವಿ. ಒಂದ್ ಎಕರೆಗೆ ಎಷ್ಟು ಟ್ರ್ಯಾಕ್ಟರ್ ಬೇಕಾಗ್ತದೆ ತಿಪ್ಪೆ ಗೊಬ್ಬರ ಸರ್? ಡಿಪೆಂಡ್ ಅಪನ್ ರೈತರ ಮೇಲೆ. ಕೆಲವೊಬ್ರು ರೈತರು ಅಮೌಂಟ್ ಕಡಿಮೆ ಇದ್ರೆ ಸ್ವಲ್ಪ ಕಡಿಮೆ ಹಾಕ್ಸ್ತಾರ, ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ತಾರ. ಎಷ್ಟು ಚಲೋ ಆಗ್ತದೆ ಅಷ್ಟು ಬೆಟರ್ ಬೆಳೆಗೆ. ಯಾವ ಬೆಳೆ ಆಯ್ತು, ಇದೇ ತೋಟಗಾರಿಕೆ ಅಂತ ಏನಿಲ್ಲ ಸರ್, ಯಾವ ಬೆಳೆ ಹಾಕಿದ್ರು ಅಲ್ಲ, ಈಗ ರಾಸಾಯನಿಕ ಗೊಬ್ಬರಗಳ ಹಾಗೆ ಹೆಚ್ಚು ಹಾಕಿದ್ರೆ ಹಾಳಾಗಿ ಬಿಡ್ತದೆ, ಕಮ್ಮಿ ಹಾಕಿದ್ರು ನಷ್ಟ ಆಗ್ತದೆ, ಹಿಂಗೇನಿಲ್ವಲ್ಲ ಇದ್ರಾಗೆ? ಏನ್ ಸರ್ ಇಲ್ಲ, ನೀವು ಎಷ್ಟೇ ಭೂಮಿ ಕೊಟ್ರು ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಏನಿಲ್ಲ. ಚೆನ್ನಾಗಿನ ಕೊಡ್ಬೇಕು ಸರ್, ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಟ್ರೆ ನಮ್ಮನ್ನ 50% ನಮ್ ಖರ್ಚು ಓಡಾಗ್ಬಿಡ್ತು ಸರ್, ಕಡಿಮೆ ಆಗ್ತದೆ, ಕಡಿಮೆ ಆಗೇ ಬಿಡ್ತದೆ ಸರ್. ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆಯುವಂತ ಬೆಳೆಗಳು ಸ್ಟ್ರಾಂಗ್ ಇರ್ತವೆ, ಚೆನ್ನಾಗಿರುತ್ತೆ ಸರ್, ಸದೃಢವಾಗಿರುತ್ತೆ ಬೆಳೆ. ಇದು ನಿಮ್ಗೆ ಅನುಭವಕ್ಕೆ ಬಂದಿದೆ? ಏ, ಅನುಭವಕ್ಕೆ ಬಂದಿದೆ ಸರ್, ಬಂದಿದ್ದೆಲ್ಲ ಹೇಳ್ತಿರೋದು ನಾನು. ನಾವು ಹಂಗೆ ಒಂದು ಸ್ವಲ್ಪ ತರಾತುರಿಯಲ್ಲಿ ಬೇರೆ ನಾಟಿನೂ ಮಾಡಿದ್ ಸರ್, ತೋಟಗಾರಿಕೆ ಬೆಳೆನ ಪಪ್ಪಾಯಿ ಆಯ್ತು, ಅದು ಗಿಡನ ಬೇರೆ ಇತ್ತು, ಕೊಟ್ಟಿಗೆ ಗೊಬ್ಬರ ಹಾಕಿ ಯೂಸ್ ಮಾಡಿದ ಬೆಳೆನೆ ಬೇರೆ ಇತ್ತು, ಅದು ಇಳುವರಿನೂ ಬೇರೆ ಇತ್ತು, ಇದು ಇಳುವರಿನೂ ಬೇರೆ ಇತ್ತು. ಅದಾಗ್ಯೂ ಏನ್ ಸಮಸ್ಯೆ ಬಂದು ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಬಂತ ರೆಡ್ ಲೇಡಿ ಪಪ್ಪಾಯಕ್ಕೆ? ಜಾಸ್ತಿ ರೋಗ ಬರ್ತದೆ ಸರ್, ವೈರಸ್ ಬರೋದು, ಕಾಯಿ ಮೇಲೆ ಮಿಲ್ಲಿ ಬಗ್ ಅಂತ ಹೇಳಿ ಬರ್ತೈತಿ. ಸ್ವಲ್ಪ ಮಿಲ್ಲಿ ಬಗ್ ಅಂದ್ರೆ ಏನದು, ಹೇಗಿರ್ತದೆ ಮಿಲ್ಲಿ ಬಗ್ ಅಂದ್ರೆ ಸರ್? ಅದು ಬಿಳಿ ಹುಳ ಸರ್, ಅದು ಸ್ಪ್ರೆಡ್ ಆಯ್ತಂದ್ರೆ ಸರ್ ಕೆಳಗಳಿಂದ ಕೆಳಗಳಿಂದ ಮೇಲಕ್ಕೆ ಮೇಲಕ್ಕೆ ಒಮ್ಮೆಗೆ ಇದು ಕೊಯ್ಬಿಡ್ತು ಸರ್, ಕಾಯಿ ಡ್ಯಾಮೇಜ್ ಮಾಡುತ್ತೆ. ಯಾವ ಹಂತದಲ್ಲಿ ಗಿಡದಲ್ಲೇ ಬರ್ತದ ಅದು? ಅದು ಜಾಸ್ತಿ ಸರ್ ಕಾಯಿ ಹಂತದಲ್ಲಿ ಬಹಳ ಬರುತ್ತೆ ಸರ್, ಕಾಯಿ ಹಂತದಲ್ಲಿ. ಕಾಯಿ ಇದ್ದಾಗ ಸರ್ ಅದು ಕೆಳಗಳಿಂದ ಮೇಲಕ್ಕೆ ಕೊಯ್ಬಿಡ್ತು ಸರ್, ಅದು ಹೋತಂದ್ರೆ ಸರ್ ಕಾಯಿ ಸ್ಪ್ರೆಡ್ ಆಯ್ತು, ನಾವು ನೋಡ್ಲಿಲ್ಲ ಅದು ಬಿಟ್ಟಿವಿ ಅಂದ್ರೆ ಜಾಸ್ತಿ ಆಗಿ ಕಾಯಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಸರ್, ಅದು ಏನಂದ್ರೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಸರ್, ಅದು ಬ್ಲ್ಯಾಕ್ ಆದಾಗ ಅದನ್ನ ಕಟಿಂಗ್ ಮಾಡ್ರೆ ತಗೊಳ್ಳೋದು ಸರ್, ಅದನ್ನ ಹಂಗೆ ಬಿಟ್ಬಿಡುದು, ವೇಸ್ಟ್ ಆಗಿಬಿಡುತ್ತೆ. ಅದನ್ನ ಮುಂಚಿತವಾಗಿ ನೋಡ್ಕೊಂಡು ಅದಕ್ಕೆ ಏನ್ ಸ್ಪ್ರೇ ಮಾಡಕ್ ಮಾಡ್ಬೇಕು, ಸ್ಟಾರ್ಟಿಂಗ್ ಅಂತಲ್ಲಿ ಮಾಡಿದ್ರೆ ಮತ್ತೆ ಕಡಿಮೆ ಇಮಿಡಿಯೇಟ್ಲಿ ಕಡಿಮೆ ಆಗುತ್ತೆ ಸರ್. ಈಗ ಮಿಲ್ಲಿ ಬಗ್ಗೆ ಇಷ್ಟೆಲ್ಲ ಸಮಸ್ಯೆ ಮಾಡ್ತದೆ, ಅದನ್ನ ನಿಯಂತ್ರಣಕ್ಕೆ ಏನ್ ಮಾಡ್ತೀರಿ ನೀವು? ನಿಯಂತ್ರಣಕ್ಕೆ ಸರ ಸ್ಟಾರ್ಟಿಂಗ್ ಅಂತ ಕ್ಲೋರೋಫೈರಪಸ್ ಅಂತ ಒಂದು ಕೆಮಿಕಲ್, ಅದನ್ನ ಸ್ಪ್ರೇ ಮಾಡಿದ್ರೆ ಕಡಿಮೆ ಆಗ್ತದೆ, ಕಡಿಮೆ ಆಗುತ್ತೆ. ಕೆಲವೊಂದು ಕೆಮಿಕಲ್ ಇದಾವ ಸರ್ ಅದು ಸ್ಪೆಸಿಫಿಕ್, ಕೆಲವೊಂದು ಕೆಮಿಕಲ್ ಇದಾವ ಸರ್ ಸ್ಪೆಸಿಫಿಕ್, ಅದನ್ನ ಸ್ಪ್ರೇ ಮಾಡಿದ್ರೆ ಕಡಿಮೆ ಆಗುತ್ತೆ, ಸರಿ ಆಗ್ಬಿಡುತ್ತೆ, ಕಡಿಮೆ ಆಗುತ್ತೆ ಅಂದ್ರೆ ಜಲ್ದಿ ಬೆಟರ್. ಗಮನಿಸ್ಬೇಕು, ಗಮನಿಸ್ಬೇಕು ಸರ್ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಯಾವ ಬೆಳೆ ಯಾವ ಗಿಡ ಏನಾಗಿದೆ ಯಾವ್ದು ಏನಾಗ್ತಿದೆ ಎಲ್ಲಿಗೆ ಬಂದಿದೆ ಅಂತ ನೋಡ್ಕೊಂಡಿದ್ರೆ ಮಕ್ಕಳ ತರ ಜೋಪಾನ ಮಾಡಕ್ ಸರ್ ಅವನ. ಒಬ್ಬ ರೈತರಾಗಿ ಸರ್ ದಿನಚರಿ ಹೇಗಿರ್ತದೆ? ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನ್ ಕೆಲಸ ಮಾಡ್ತೀರಿ? ಪಪ್ಪಾಯಿ ಬೆಳೆಗಾರರಪ್ಪ, ನೀವು ಹೇಳಿದ್ರಿ ಮಗು ತರನೇ ನೋಡ್ಕೋಬೇಕು ಅಂತ ಹೇಳಿದ್ರಿ, ಹಾಗಿದ್ದಾಗ ಅಟ್ಯಾಚ್ಮೆಂಟ್ ಇರಲೇಬೇಕು ಅಲ್ವಾ? ಸೊ ನಿಮ್ಮ ಬೆಳಗ್ಗಿನಿಂದ ಸಂಜೆವರೆಗೂ ಸಹಿತ ಅಥವಾ ಮನೆಗೆ ಬರುವವರೆಗೂ ಸಹಿತ ತೋಟದೊಂದಿಗೆ ನಿಮ್ಮೊಂದಿಗೆ ಒಡನಾಟ ಹೇಗಿರ್ತದೆ, ಏನೇನ್ ಕೆಲಸಗಳನ್ನ ಮಾಡ್ತೀವಿ? ಫಸ್ಟ್ ಗೆ ಸರ ಮೊದಲು ಮೋಟರ್ ಚಾಲು ಮಾಡ್ಸರ, ನೀರು ನೋಡ್ತು ಸರ್ ಎಲ್ಲೆಲ್ಲಿ ಎಲ್ಲಿ ನೀರು ಹೋಗ್ತಿದೆ ಎಲ್ಲೆಲ್ಲಿ ನೀರಿಲ್ಲ, ಎಲ್ಲದಕ್ಕೆ ಎಲ್ಲ ಗಿಡಕ್ಕೆ ಹೊಂಟಿದೆ ಏನಿಲ್ಲ, ಎಲ್ಲಿ ನೀರು ಹೊಂಟಿಲ್ಲ ಅದಕ್ಕೆ ನೀರು ಡ್ರಿಪ್ ಹೋಗಂಗೆ ಮಾಡ್ತು ಸರ್ ಫಸ್ಟ್. ಆಮ್ಯಾಕೆ ಎಲ್ಲ ನೋಡ್ಕೊಂಡು ಸುತ್ತ ಸರೌಂಡಿಂಗ್ ಎಲ್ಲ ನೋಡ್ಕೊಂಡ್ ಬರ್ತದೆ ಸರ್, ಎಲ್ಲೆಲ್ಲಿ ಏನಾಗಿದೆ ಏನು ಎಲ್ಲ ನೋಡ್ಕೊಂಡು ಇದು ಮಾಡ್ತದೆ ಸರ್. ಈಗ ನೋಡಿ ಇದು ಮಿಲಿ ಬಗ್ಗೆ ನಿಮಗೆ ಕಣ್ಣಿಗೆ ಕಾಣ್ಬೋದು, ಕೆಲವು ವೈರಸ್ಗಳು ಕಾಣೋದೇ ಇಲ್ಲ, ಕಾಣುತ್ತೆ ಸರ್, ಆದರೆ ಅದು ನಿಮ್ಮ ಬೆಳೆಗೆ ಎಫೆಕ್ಟ್ ಮಾಡ್ತಾ ಇದೆ ಅಂತ ಯಾವ ಲಕ್ಷಣಗಳ ಮೇಲೆ ಗುರುತಿಡ್ತೀರಿ ಸರ್? ಅದು ವೈರಸ್ ಬಂದ್ರೆ ಸರ ಆಲ್ರೆಡಿ ಮುಟ್ರಿ ಪೊಸಿಷನ್ ಬಂದ್ಬಿಡ್ತು ಸರ್, ಅದು ಎಲೆ ಭಾಳ ಮುದುಡ ಆಗಿಬಿಡ್ತದೆ ಸರ್, ಅದು ಎಲೆ ಮುದುಡ ಆಯ್ತು ಅಂದ್ರೆ ಆಯ್ತು ಸರ್, ಅದು ಒಂದು ಗಿಡಕ್ಕೆ ಬಂತು ಅಂದ್ರೆ ಸರ ಅದು ತನ್ನ ಕ್ರಮೇಣ ಅಲ್ಲಿ ಎಲ್ಲ ಗಿಡಕ್ಕೆ ತನ್ನ ಪ್ರಭಾವ ಸೃಷ್ಟಿಸ್ಬಿಡ್ತದೆ, ಅದು ಒಂದು ಗಿಡಕ್ಕೆ ಬಂತು ಅಂದ್ರೆ ಆಯ್ತು ಸರ್, ಅದು ದಿನ ದಿನಕ್ಕೆ ಅದು ವೆಚ್ಚದ ಸಾಯ್ಬಿಡುತ್ತೆ ಸರ್, ಮತ್ತೆ ಎಲ್ಲ ಗಿಡಕ್ಕೆ ಬಂದ್ಬಿಡ್ತು ಸರ್. ನೀವು ದಿಢೀರ್ನೆ ಅದು ನಿಯಂತ್ರಣ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅದ್ ನಿಯಂತ್ರಣ ನೋಡ್ಕೊ ಸರ್, ಅದಕ್ಕೆ ಸ್ಪೆಸಿಫಿಕ್ ಆಗಿ ಅವನ್ನ ಕೇಳಿ ಅವು ಬೇವಿನ ಎಣ್ಣೆ ಕೆಲವೊಂದಿಷ್ಟು ಕೆಮಿಕಲ್ ಅದ ಸರ ಅದನ್ನ ಸ್ಪ್ರೇ ಮಾಡ್ಕೊಬೇಕು, ಅದನ್ನ ಸ್ಟಾರ್ಟಿಂಗ್ ಹಂತದಲ್ಲೇ ಮಾಡ್ಕೊಬೇಕು. ವೈರಸ್ ಬೇರೆ ಏನಾರು ಕಂಟ್ರೋಲ್ ಮಾಡ್ಬೋದು ಸರ್, ವೈರಸ್ ಬಂದ್ರೆ ಬಹಳ ಕಠಿಣ, ಬೇಗ ಸ್ಪ್ರೆಡ್ ಆಗ್ಬಿಡ್ತದ, ಜಲ್ದಿ ಸ್ಪ್ರೆಡ್ ಆಗ್ಬಿಡುತ್ತೆ ಸರ್, ಅದು ಬಹಳ ಡ್ಯಾಮೇಜ್ ಮಾಡಿಬಿಡುತ್ತೆ ಸರ್, ಅದು ಗಿಡಗಳನ್ನ ಸ್ಪ್ರೆಡ್ ಆಯ್ತಾನು ಬಹಳ ಕಂಟ್ರೋಲ್ ಆಗೋದು ಕಡಿಮೆ ಸರ್. ಅದು ನಿಮಗೆ ಆ ರೀತಿ ಪಪ್ಪಾಯಿ ಬೆಳೆಯಲ್ಲಿ ವೈರಸ್ನಿಂದನೋ ಅಥವಾ ಈ ತರ ಮಿಲ್ಲಿ ಬಗ್ ಇಂದನೋ ತುಂಬಾ ನಷ್ಟ ಸಂಭವಿಸಿದ್ದುಂಟ? ನಷ್ಟ ಅನುಭವಿಸಿದ್ದುಂಟು ಸರ್, ಮಿಲ್ಲಿ ಬಗ್ಗೆಯಿಂದ ಆಗಿತ್ತು ಸರ್, ಯಾವಾಗಾಗಿತ್ತು? 3 ವರ್ಷದಿಂದ ಆಗಿತ್ತು ಒಮ್ಮೆ, ಒಂದು ಎಕರೆ ಹೊಲನ ಮಿಲ್ಲಿ ಬಗ್ಗೆ ಆಗಿಬಿಟ್ಟು ಸರ್. ಅದು ನಾವು ಅದನ್ನ ಏನೋ ಬಿಡ ಅಂತೇಳಿ ಸ್ವಲ್ಪ ಅದ್ರ ಬಗ್ಗೆ ಕೇರ್ಲೆಸ್ ಮಾಡಿದ್ರೆ ಅದ್ ನಮ್ಗೆ ಅದು ಇದು ಭಾಳ ಎಫೆಕ್ಟ್ ಮಾಡಿ ಸರ್. ಅದು ಆ ತೋಟದಲ್ಲಿ ಕಾಯಿನ ನಾವು ಕೀಳಕ್ ಆಗಿಲ್ಲ, ಅದನ್ನ ಭಾಳ ಕೇಳಿದ್ ಸರ್, ಸ್ಟಾರ್ಟಿಂಗ್ ಕಿತ್ತಿದ್ ಸರ್, ಆ ರೋಗ ಬಂದಿದ್ದು ಅದನ್ನ ನಮ್ಮ ಕಾಯಿ ಅವರು ಏಜೆಂಟ್ಗಳನ್ನು ಕಾಯಿ ಮುಟ್ಟಲಿಲ್ಲ ಸರ್, ಅದನ್ನ ಲಾಸ್ ಸರ್. ಅದು ಅದು ನಮ್ಗೆ ಅತ್ತ ಅರಿವಿಗೆ ಬಂದು ಸರ್, ಅದು ಹೊಸ ಅನುಭವ ಆಯ್ತು ನಮ್ಗೆ, ಅದು ಅದು ಬಂದ್ರೆ ಭಾಳ ಸುಮಾರು ಮಾಡುತ್ತಿದ್ದ ಅಂತೇಳಿ ಮತ್ತೆ ಅದನ್ನೇ ಬರ್ಲಾರ್ದಂಗೆ ನೋಡ್ಕೊಂಡೆ ಸರ್. ಈಗ ಪಪ್ಪಾಯ ಬೆಳಿಬೇಕಂತ ನಿರ್ಧಾರ ಮಾಡಿದಾಗ ಸಸಿ ತರಿಸ್ಬೇಕಲ್ವಾ, ಯಾರ ಮೂಲಕ ತರಿಸಿದ್ರಿ, ಎಲ್ಲಿಂದ ತರಿಸಿದ್ರಿ? ಏಜೆಂಟ್ಗಳ ಮುಖಾಂತರ ತರಿಸಿ ಸರ್. ಅದಕ್ಕೂ ಏಜೆಂಟ್ರು ಇರ್ತಾರೆ? ಅದಕ್ಕೂ ಏಜೆಂಟ್ ಇರ್ತಾರೆ ಸರ್, ಪಪ್ಪಾಯಿ ಕಟ್ ಮಾಡೋ ಏಜೆಂಟ್ರು ಇರ್ತಾರೆ. ಒಂದು ಗಿಡಕ್ಕೆ ಎಷ್ಟು ಬೆಲೆ ಅವಾಗ? ಸಸಿ ಮೇಲೆ ಡಿಪೆಂಡ್, ಅದ್ರಾಗೆ ಕೆಲವೊಂದು ವೆರೈಟೀಸ್ 1 ರೂಪಾಯಿ ಕಡಿಮೆ ಇರ್ತದೆ, ಕೆಲವೊಂದು ವೆರೈಟಿ 2 ರೂಪಾಯಿ ದುಬಾರಿ ಇರ್ತೈತಿ, ಕೆಲವೊಬ್ರು ಏಜೆಂಟ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಕೆಲವೊಬ್ರು ತಮ್ಮ ಇದಕ್ಕ ಅನುಕೂಲ ಆಗಂಗ ಸ್ವಲ್ಪ ನಮ್ಗೆ ಯಾರು ಚೆನ್ನಾಗಿರ್ತಾರ ಅವ್ರ ಕಡೆಯಿಂದ ನಾವು ತರಿಸ್ಕೋಬಹುದು. ಬಿಜಾಪುರ ಸೈಡಿಂದ ತರಿಸಿದ್ರ? ಬಿಜಾಪುರ ಸೈಡಿಂದ ತರಿಸಿ. ಓಹೋ, ನಿಮಗೆ ವಿಶ್ವಾಸ ಇರ್ತದ ಇವ್ರು ಒಳ್ಳೆ ಸಸಿ ಕೊಡ್ತಾರೆ ಆ ಥರದ್ದು ವಿಶ್ವಾಸಾರ್ಹವನೀಯವಾಗಿರ್ತಾರ? ವಿಶ್ವಾಸ ನಮ್ಗೆ ಚೆನ್ನಾಗಿ ನಮ್ಗೆ ಗೊತ್ತಿರ್ತಾರ ಅಲ್ಲಿ ನಮ್ ಚೆನ್ನಾಗಿ ಇದಾರ ನಮ್ಮ ಜೊತೆಗಾರ ಅವ್ರು ಚೆನ್ನಾಗಿನ ಕೊಡ್ತಾರ ನಮ್ಗೆ ಭರವಸೆ ಸರ ಕೊಟ್ಟನು ಕೊಟ್ರ ಸರ್. ನಾವ್ ಹೆಂಗ್ ಇದು ಮಾಡ್ತೋ ಅದ್ರ ಮೇಲೆ ಸರ್ ನಮ್ ಯಾರು ಚೆನ್ನಾಗಿ ಗೊತ್ತಿದ್ದಾರ ಅವ್ರು ಚೆನ್ನಾಗೇನು ತರಿಸ್ಕೊಡ್ತಾರ ಸರ್. ಪಪ್ಪಾಯ ಮಾರ್ಕೆಟ್ಗೆ ನೀವೇನು ಒಯ್ಯಲ್ಲ? ಪಪ್ಪಾಯ ಮಾರ್ಕೆಟ್ ಗೊತ್ತಿಲ್ಲ ಸರ್ ನಾವು. ನೀವು ಒಯ್ಯಲ್ಲ? ಒಯ್ಯಲ್ಲ. ಬೇರೆಯವರಿಗೆ ಅದನ್ನ ಏಜೆಂಟ್ರಿಗೆ ಕೊಟ್ಬಿಡ್ತೀರಿ, ಅವರೇ ಕಟಾವ್ ಮಾಡ್ಕೊಳ್ತಾರೆ? ಅವರೇ ಕಟಾವ್. ಯಾವ ಆಧಾರದ ಮೇಲೆ ಕೊಡ್ತೀರಿ? ಬೆಲೆ ನಿಗದಿ ಮಾಡೋದು ಹೇಗೆ? ಬೆಲೆ ನಿಗದಿ ಅಂತ ಸರ ನಮ್ಗದು ರೇಟಿಂದ ಮಾಹಿತಿ ಗೊತ್ತಿರ ಸರ. ಈಗ ಏನಿದ್ರ ಅವರ ಹೇಳ್ಬೇಕು ನಮ್ಗ ರೇಟ್ ಹಿಂಗೈತಿಯಪ್ಪ ಅಂತ ಅವ್ರ ಅಂತಾರ ಸರ್. ರೇಟ್ ಹಿಂಗೈತಿ ಅಂದಾಗ ಅವ್ರ ಒಂದ್ ಸ್ವಲ್ಪ ಯಾವಾಗ್ಲೂ 1-2 ರೂಪಾಯಿ ಕಡಿಮೆನೆ ಹೇಳ್ತಾರ ಸರ್ ಅವ್ರು ಸ್ಟಾರ್ಟಿಂಗ್. ಅಲ್ರಿ, ಈಗ ಅವ್ರನ್ನ ಹೆಂಗ್ ನಂಬ್ತೀರಾ ನೀವು? ನಾನೇ ಖರೀದಿ ಮಾಡಕ್ಕೆ ಲೀಸ್ ತಗೊಳಕ್ ಬಂದಿದ್ದೆ ಅಂತ ಇಟ್ಬಿಡ್ರಿ. ನಾನು ಸುಳ್ಳು ಹೇಳ್ಬೋದು, ತುಂಬಾ ಅಂತರ ಹೇಳ್ಬೋದು ಹೆಂಗೆ ಅಂದ್ರೆ ಆಲ್ರೆಡಿ ನಮ್ ಕಾಂಟ್ಯಾಕ್ಟ್ ಇರ್ತಾರ ಸರ್, ಕಾಂಟ್ಯಾಕ್ಟ್ ಇದ್ದ ಜೊತೆನ ನಾವು ಒಡನಾಟ ಜಾಸ್ತಿ. ಅಂದ್ರೆ ನಿಮ್ಗೆ ಮಾರ್ಕೆಟ್ ನಾಲೆಡ್ಜ್ ಇರ್ತದ ನಿಮಗೆ? ಇರ್ತದ ಸರ್. ಈಗ ಅವ್ರು ಹೇಳಿದ್ದು ತುಂಬಾ ವ್ಯತ್ಯಾಸ ಇದೆ ಅಲ್ಲಿ ರೇಟ್ ಆಗಿದೆ. ನಾವು ಒಂದು ಒಂದು 3-4 ಜನಕ್ಕ ಒಂದು ಬಹಳ ಜನ ಕಾಂಟ್ಯಾಕ್ಟ್ ಇದ್ದಾರೆ ಸರ್ ಇರ್ತಾರೆ, ಒಬ್ಬೊಬ್ಬರನ್ನ ಕೇಳ್ಕೊಂತೀವಿ ಸರ್ ನಾವು. ಅದು ಕರೆಕ್ಟ್ ಇದ್ರೆ ಮತ್ತೆ ಫೈನಲ್ ಮಾಡ್ಕೊಳ. ಸೊ ಹಾಗೆ ಈಗ 1 ಎಕರೆ ವೈಸ್ ನೀವು ಅದನ್ನ ಲೀಸ್ ಕೊಡ್ತೀರಾ ಹೇಗೆ? ಇಲ್ಲ ಸರ್, ಟೋಟಲ್ ಆಗಿ ಟೋಟಲ್ ಕೊಟ್ಬಿಡ್ತು ಸರ್. ಟೋಟಲ್ ಅವರು ಕಟ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ತಾರೆ ಸರ್. ಪ್ಯಾಕಿಂಗ್ ಮಾಡಿ 1 ಎಕರೆಗೆ ಎಷ್ಟು ನಿಮಗೆ ಲಾಭ ಸಿಗಬಹುದು? 1 ಎಕರೆಗೆ ಸರ್ 1 ಎಕರೆಗೆ ಒಂದು 1.5 ಲಕ್ಷ ಸಿಗುತ್ತೆ ಸರ್. ಸಿಗುತ್ತೆ. ಇದು ಎಷ್ಟು ತಿಂಗಳ ಅವಧಿಯಲ್ಲಿ ಸಿಗುತ್ತೆ? ಇದು 9 ತಿಂಗಳು ಕಟ್ ಆಗಿ ಬರುತ್ತೆ. 1 ವರ್ಷ? 1 ವರ್ಷ ಸರ್ ಕಟ್ ಆಗಿ ಬರೋದು. 9 ತಿಂಗಳಿಗೆ ಬರ್ತ, ಚೆನ್ನಾಗಿ ಬಂದ್ರೆ 7-8 ತಿಂಗಳಿಗೂ ಬರುತ್ತೆ ಸರ್. ಎಕರೆಗೆ 2-3 ಲಕ್ಷ ಸಿಗುತ್ತೆ. ಎಕರೆಗೆ 2-2.5 ಲಕ್ಷ ಅಂದ್ರೆ ಈಜಿ ಸಿಗುತ್ತೆ ಸರ್. ಚೆನ್ನಾಗಿ ಬಂದ್ರೆ 6-7 ಎಕರೆ ಹಾಕಿರ್ತೀರಿ ನೀವು? ಸರ್ ಸುಮಾರು 12-15 ಲಕ್ಷ ನಿಮಗೆ ವಾರ್ಷಿಕ ಆದಾಯ ಪಪ್ಪಾಯದಿಂದ ಸಿಗುತ್ತೆ. ಸಿಗುತ್ತೆ ಸರ್. ಸಿಗುತ್ತೆ ಸಿಗುತ್ತೆ. ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದು ಈಗ ನೋಡಿ, ತೋಟಗಾರಿಕೆ ಬೆಳೆಗಳಿಗೆ ಆಳುಗಳ ಅಗತ್ಯ ಇರ್ತದ? ಇದ್ರೆ ಯಾವ್ಯಾವ ಕೆಲಸಗಳಿಗೆ ಬೇಕಾಗ್ತದೆ? ಎಲ್ಲಾ ಬೆಳೆಗೆ ಸ್ವಲ್ಪ ಆಳುಗಳ ಅಗತ್ಯ ಇರ್ತದ ಸರ. ಈ ತೋಟಗಾರಿಕೆ ಬೆಳೆಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಅಲ್ಲಿ ಏನಂದ್ರೆ ಸರ, ಕಳೆ ಒಂದು ಬರ್ತದೆ ಸರ್. ಕಳೆಕ್ಕೆ ಒಂದ್ ಸ್ವಲ್ಪ ಮತ್ತೆ ಲೇಬರ್ ಬೇಕಾಗುತ್ತೆ ಸರ್. ಕಳೆ ಒಂದ್ ತಗೊಂಡ್ರೆ ಮತ್ತೆ ಅದ್ರಗೇನ್ ಕೆಲಸ ಇರಲ್ಲ. ಮತ್ತೆ ನಡಕ್ಕೆ ಟ್ರ್ಯಾಕ್ಟರ್ ಮೂಲಕ ಅಂತ ಕುಂಟಿ ಹೊಡೆದ ಬೆಡ್ ಗಿಡ್ ಮಾಡ್ಕೊಳ್ಳೋದು ಮಾಡ್ಕೋಬಹುದು. ಸ್ಪ್ರೇಕ್ ಒಂದ್ ಗಂಡು ಆಳು ಬೇಕಾಗ ಸರ್. ನಾವು ಹೊಡಿಬಹುದು, ಲೇಬರ್ ಕೆಲರ್ ಹೊಡಿಸಬಹುದು. ಅಂತ ಬಿಟ್ರೆ ಮತ್ತೆ ಅಷ್ಟ ಅವಶ್ಯಕತೆ ಇಲ್ಲ ಸರ್. ಲೇಬರ್ ನಿಮ್ ಗೊಬ್ಬರ ಗಿಬ್ಬರ ಹಾಕುವ ಔಷಧಿ ಸಿಂಪರಣೆಗೆ ಕಳೆ ತೆಗಲಿಕ್ಕೆ ಇಷ್ಟಕ್ಕೆ ಮಾತ್ರ ಬೇಕು. ಸರ್ ಅದಾದ್ಮೇಲೆ ಏನು ಲೇಬರ್ ಗಳ ಅಗತ್ಯ ಇರಲ್ಲ. ಮತ್ತೆ ಸ್ಟಾರ್ಟಿಂಗ್ 10 ಹೊತ್ತಿನಾಗ ಬೇಕು ಸರ್. ಏನಿಲ್ಲ ಸರ್, ಮೇನು ಕಳೆ ತೆಗಿಯೋಳಕ್ಕೆ ಮತ್ತೆ ಗೊಬ್ಬರ ಹಾಕ್ಲಿಕ್ಕೆ ಮತ್ತೆ ಔಷಧ ಸಿಂಪಡಣೆ, ಇವ ಮೂರ ಮೇಜರ್ ಸರ್. ಮೇಜರ್ ಅಂದ್ರೆ ನೀರ್ ಏನ್ ಸರ್ ಡ್ರಿಪ್ ಮುಖಾಂತರ ಹೋಗುತ್ತಿರುತ್ತೆ. ಸ್ವಲ್ಪ ಈ ಬೇಸಿಗೆ ಟೈಮಲ್ಲಿ ಒಳಗ್ ನೀರ್ ಹರಿಸಿದ್ರೆ ಬೆಟರ್ ಸರ್. ನೀರ್ ಚೆನ್ನಾಗಿತ್ತು ಅಂದ್ರೆ ನೀರು 4-5 ತಿಂಗಳ ಮೇಲೆ ಆಯ್ತಂದ್ ಸರ್ ನೀರ್ ಚೆನ್ನಾಗಿ ಹೆಂಗ್ ಕೊಡ್ತಾ ಹಂಗ ಗ್ರೋತ್ ಹಂಗ ಕಾಯಿ ಸೈಜ್ ಬರುತ್ತೆ ಸರ್. ಶೈನಿಂಗ್ ಬರುತ್ತೆ. ಈ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಸುಗ್ಗಿಯಾಗಾದ ನಡೀತದೆ ಸರ್. ಮಳೆಗಳಿಗೆ ಬರ್ತೈತಿ, ನಾವು ನೀರು ಒಳಗೆ ಕೂಡ ಅವಶ್ಯಕತೆ ಇರಲ್ಲ. 4-5 ತಿಂಗಳಾದ್ಮೇಲೆ ನಾವು ಈಗ ಬೇಸಿಗೆ ಟೈಮ್ ಬರ್ತಾರ ಸರ್, ನೀರು ಹೆಂಗೆಂಗೆ ಕೊಡ್ತೀರಿ ಹಂಗಂಗೆ ಚಲೋ ಸರ್. ಒಂದೊಂದು ಭೂಮಿಗೆ ಒಂದೊಂದು ಭೂಮಿ ಸರ್ ನೀರು ಜಾಸ್ತಿ ಕೊಡ್ತಿರ್ತಾವ ಸರ್. ಅದಕ್ಕೇನು ನಡೀತೈತಿ, ಕೆಲವೊಂದು ಭೂಮಿ ಅಂದ್ರೆ ಸಂಬಂಧ ನೀರು ಬೇಕು ಸರ್. ಯಾವುದೇ ಒಬ್ಬ ರೈತರಿಗೆ ತಿಳುವಳಿಕೆ ಬೇಕು. ಬೇಕು ಸರ್. ಈಗ ಹೊಸ ಹೊಸ ಜ್ಞಾನ ನಮ್ಮ ಕೈ ಎದುರಿಗೆ ಸಿಗ್ತಾ ಇದೆ. ಆಮೇಲೆ ಸರ್ಕಾರದ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆಯವರಾಗಿರ್ಬೋದು, ಆಮೇಲೆ ಈ ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರದವರಾಗಿರ್ಬೋದು, ಇವರೆಲ್ಲರೂ ಸಹಿತ ನಿಮ್ಮನ್ನ ಸಂಪರ್ಕಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನೀವು ಅವರನ್ನ ಭೇಟಿ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಿ. ಈ ರೀತಿ ನಿಮ್ಮ ಒಡನಾಟ ಹೇಗಿರ್ತದೆ? ಎಲ್ಲಾದರೂ ತರಬೇತಿಗಳಿಗೆ ಹೋಗ್ತಾ ಇರ್ತೀರಾ ಹೇಗೆ? ಸರ್ ನಾವು ಸ್ಟಾರ್ಟಿಂಗ್ ತೋಟಗಾರಿಕೆ ಇಲಾಖೆದ ನಮ್ ಪರಿಚಯ ಆಯ್ತು ಸರ್. ಅದರಿಂದ ನಾವು ಇದ್ರ ಸಹಾಯಧನ ತಗೊಂಡಿವಿ ಸರ್. ಎನರ್ಜಿ ಮುಖಾಂತರ ಲೇಬರ್ದು ಇದಂತೇಳಿ ಅದ್ರ ಸಹಾಯಧನ ತಗೊಂಡಿವಿ ಸರ್. ಈಗ ಎಲ್ಲೋ ಒಂದು 15 ದಿನ ತೋಟಗಾರಿಕೆ ಬೆಳೆಗಳ ಬಗ್ಗೆನೆ 1-2 ದಿನದ ತರಬೇತಿಗಳು, 15 ದಿನದ ತರಬೇತಿಗಳು ಈ ತರ ಏನಾರ ಹೋಗಿದ್ರ? ಒಂದು ಕೃಷಿ ಇಲಾಖೆಯಿಂದ ಒಮ್ಮೆ ಹೋಗಿದ್ ಸರ್, ರಾಯಚೂರ್ಗೆ ಹೋಗಿದ್ ಸರ್, ಯೂನಿವರ್ಸಿಟಿಗೆ ಹೋಗಿದ್ದೆ. ಸಿರಿಧಾನ್ಯ ಮೇಳ ಅಂತ ಇರ್ತಾರ ಸರ್, ಅಲ್ಲಿ ಒಮ್ಮೆ ಹೋಗಿ ಒಂದಿನ ವಿಸಿಟ್ ಮಾಡಿ ಬಂದಿದ್ ಸರ್. ಕರ್ಕೊಂಡು ಹೋಗಿದ್ರ ವಿಸಿಟ್ ಮಾಡಿದ್ದೆ, ಮತ್ತೆ ಹಂಗೇನು ಬೇರೆ ತರ ಎಲ್ಲಿ ಹೋಗಿಲ್ಲ ಸರ್. ಒಂದಿನ ಅಲ್ಲಿ ರಾಯಚೂರ್ ಒಮ್ಮೆ ಹೋಗಿದ್ ಸರ್, ವಿಸಿಟ್ಗೆ ಹೋಗಿದ್ವಿ. ಕೃಷಿ ಇಲಾಖೆಯಿಂದ ಕರ್ಕೊಂಡು ಹೋಗಿದ್ದೆ ಸರ್ ಹೋಗಿದ್ವಿ. ಆಮೇಲೆ ಬಾಳೆ ಬೆಳೆ ಬೆಳಿತೀರಿ ನೀವು? ಸರ್ ಯಾವ ತಳಿ ಹಾಕಿದ್ರಿ? ಈಗ ಬಾಳೆ ಬೆಳೆ ನಾವು G9 ಸಾಕಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದು? 2ನೇ ವರ್ಷ ರೀ ಬಾಳೆದ. ಈಗಾಗ್ಲೇ 1 ಕಟಾವ್ ತಗೊಂಡಿದ್ರಿ? ಸರ್. ಎಷ್ಟು ಎಕರೆ ಹಾಕಿದ್ರಿ ಬಾಳೆ? 1-2 ಎಕರೆ ಹಾಕಿದ್ ಸರ್. G9 2 ಎಕರೆ ಮಾಡಿದ್ರಿ? ಸರ್. ಅದರ ಕೃಷಿ ಪದ್ಧತಿಗಳ ಬಗ್ಗೆ ಹೇಳಿ, ಸ್ಟಾರ್ಟಿಂಗ್ ಎಲ್ಲ ಏನು ಮಾಡಿದ್ರಿ ಹೇಗೆ? ಸರ್, ನನಗೆ ತಿಳಿದಿರೋ ಮಟ್ಟಿಗೆ ರೈತರು ಏನು ಮಾಡ್ತಾರೆ ಸರ್, ಫಸ್ಟ್ ಆಫ್ ಆಲು ಅವರು ಮಡಿಕೆ ಒಡೆದು ಇಲ್ಲ ಸಾಧಾರಣವಾಗಿ ಹಚ್ಚಿಬಿಡ್ತಾರೆ ಸರ್. ಸ್ವಲ್ಪ ನಾವು ಡ್ರಿಂಚ್ ಮಾಡಿ ಹಚ್ಬೇಕು ಸರ್. ಡ್ರಿಂಚ್ ಅಂದರೆ ಜೆಸಿಬಿಲ್ ಡ್ರಿಂಚ್ ಮಾಡಿ ಏನಾರು ಅದಕ್ಕೆ ಸೊಪ್ಪೆಗೆ ವೇಸ್ಟೇಜ್ ತ್ಯಾಜ್ಯಗಳನ್ನು ಸೃಷ್ಟಿ ಮಾಡಿ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಅದಕ್ಕೆ ಸಸಿಗೆ ಸರ ಬೀಜೋಪಚಾರ ಅಂತ ಬರುತ್ತೆ ಸರ್, ಅದು ಸ್ಪ್ರಿಲಮ್ ಬರುತ್ತೆ ಸರ್, ಅದನ್ನ ಹಾಕಿ ನಾಟಿ ಮಾಡ್ಬೇಕು ಸರ್. ಸಸಿನ ಹಚ್ಚಬೇಕು ಸ್ವಲ್ಪ ಹಂಗಂದ್ರೆ ಸರ ತಳಲಿಂದ ಸ್ಟ್ರಾಂಗ್ ಆಗಿಬಿಡುತ್ತೆ ಸರ್. ಗಿನ ಎಲ್ಲ ಬೇಕಂದ್ರೆ ಆರ್ಗ್ಯಾನಿಕ್ ಟಾನಿಕ್ ಅವನ್ನೆಲ್ಲ ಹಾಕಿ ಸರ್ ಅಲ್ಲಿ ಎರೆಹುಳು ಡೆವಲಪ್ ಆಗಿಬಿಡುತ್ತೆ. ಅಂದ್ರೆ ಎರೆಹುಳುಗಳು ಅಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಎರೆಹುಳು ಉತ್ಪತ್ತಿ ಆಗುತ್ತೆ ಸರ್. ಆರ್ಗ್ಯಾನಿಕ್ ಇದ್ರೆ ಮಾತ್ರ ಇದು ಆಗುತ್ತೆ ಸಾಧ್ಯ. ಹ್ಮ್ ಸರ್, ಆರ್ಗ್ಯಾನಿಕ್ ಅಲ್ಲಿ ನಮ್ಗ ಈಗ ಯಾಕಂದ್ರೆ ಸರ ನಾವು ಕೆಮಿಕಲ್ ಹಾಕಿ ಹಾಕಿ ಹೊಲ ಎಲ್ಲ ಭೂಮಿ ಎಲ್ಲ ಹೆಂಗ ಸರ್ ಬಂಡೆದಾಗ ಸರ್. ನಾವ್ ಈಗ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ನಮ್ ಫ್ಯೂಚರ್ ಪರಿಸರಕ್ಕೆ ನಾವು ಏನಾರು ಕೊಡ್ಬೇಕಲ್ಲ ಸರ್, ಮತ್ತೆ ಮುಂದೆ ಮಕ್ಕಳಿಗೆ ಬೇಕು ಎಲ್ಲದಕ್ಕ ಪರಿಸರ ಎಲ್ಲದಕ್ಕ ಬೇಕು ನಮ್ಗ. ನಾವು ಏನ್ ಮಾಡ್ತೀವಿ ಸರ, ನಮ್ಮ ಅವಸರಕ್ಕೆ ನಾವು ಕೆಮಿಕಲ್ ಹಾಕಿ ನಾವು ತಗೊಂಡ್ರೆ ಹತ್ತು ಸಹ ನಮ್ ಸ್ವಾರ್ಥ ಬಂದ್ಬಿಡಿ ಸರ. ಸಾವಯವ ಮಾಡಿದ್ರೆ ನಮ್ ಫ್ಯೂಚರ್ಗೆ ಇರ್ತೈತಿ, ಎಲ್ಲದಕ್ಕೂ ಅನುಕೂಲ ಸರ. ನಾವು ಪರಿಸರ ಒಂದು ಬದುಕಕ್ ಒಂದು ಒಂದು ಒಳ್ಳೆ ಇದು ಕೊಟ್ಟಂಗ. ಈಗ ನಿಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ರಾಸಾಯನಿಕ ಒಳ ಸುರಿಗಳು ಇಲ್ವೇ ಇಲ್ಲ ಅಂತ ಹೇಳ್ಬೋದಾ, ಅಥವಾ ಕಡಿಮೆ ಪ್ರಮಾಣದಲ್ಲಿ ಇದೇನಾ? ಸರ್ ಮತ್ತೆ ಈಗ ರಾಸಾಯನಿಕ ಮಾಡ್ತೀವಿ ಸರ, ಅಲ್ಪ ಪ್ರಮಾಣದಲ್ಲಿ ಸಾವಯವನ ಜಾಸ್ತಿ ಸರ್ ಮಾಡೋಣ. ಮತ್ತೆ ಅದು ಸ್ಪ್ರೇಗೆ ಕಾಂಟ್ಯಾಕ್ಟ್ ಸ್ಪ್ರೇ ಅಷ್ಟು ಮಾಡ್ಕೊಳ್ಳ ಸರ. ಸ್ವಲ್ಪ ಏನಂದ್ರೆ ಊಟಕ್ಕೆ ಉಪ್ಪನಕಾಯಿ ಇದ್ದಂಗೆ ಸರ್. ಹಾಗಾಗಿ ಜೈವಿಕ ಗೊಬ್ಬರಗಳು, ಕೃಷಿ ತ್ಯಾಜ್ಯಗಳು, ತ್ಯಾಜ್ಯ ಸೃಷ್ಟಿ ಮಾಡ್ಕೊಂಡು ಜೈವಿಕ ಗೊಬ್ಬರದ ಮೇಲೆ ಜಾಸ್ತಿ ಮಾಡೋ ಸರ. ಸ್ವಲ್ಪ ಅದೇನಂದ್ರೆ ಜೀನೈನ್ ಬಾಳೆ ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತದೆ ಸರ್ ಇಳುವರಿ. ಒಂದು ಕೊನೆ ತುಂಬಾ ತೂಕ ಎಲ್ಲ ಚೆನ್ನಾಗಿ ತೂಗ್ತಾ ಇದೆಯಾ? ಚೆನ್ನಾಗಿ ಬರ್ತದೆ. ಎಷ್ಟು ಬರ್ತದೆ ಅದು? ಚೆನ್ನಾಗಿ ಬಂದು 40 kg ಬರ್ತದೆ ಸರ್, 40-50 kg ಬಂತು. ಈಗ ಅದು ಮಾರ್ಕೆಟ್ ಎಲ್ಲ ಹೇಗೆ, ಯಾರು ತಗೊಂಡು ಹೋಗ್ತಾರೆ, ಅಥವಾ ಖರೀದಿ ನೀವೇ ತಗೊಂಡು ಹೋಗ್ತೀರಾ ಮಾರಾಟಕ್ಕೆ, ಅಥವಾ ಬರ್ತಾರ ಹೇಗೆ? ಸರ್ ನಮ್ಗೆ ಕಾಂಟ್ಯಾಕ್ಟ್ ಇರ್ತಾರೆ ಸರ್, ಅಕ್ಕಪಕ್ಕ ಸಿಟಿ ಇರ್ತಾವಲ್ಲ ಸರ್, ಸಿಟಿಗೆ ಅವರು ಬಂದು ನಾವು ಹೇಳಿದ್ರೆ ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರೆ ಸರ್. ತಗೊಂಡೋಗ್ತಾರೆ. ಏನ್ ರೇಟ್ ಸಿಗ್ತದೆ ಈಗ? ನಾರ್ಮಲ್ ಆಗಿ ಒಂದು 10 rupees ಇದ್ದೇ ಇರ್ತದೆ ಸರ್ ಕೆಜಿ. ನಾರ್ಮಲ್ ಆಗಿ 8-10 rupees ಇರ್ತದೆ ಸರ್. ಒಮ್ಮೊಮ್ಮೆ 15-16 rupees ಆಗುತ್ತೆ ಸರ್, ಕೆಲವೊಮ್ಮೆ 7-8 rupees ಆಗತೈತಿ. ಡಿಪೆಂಡ್ ಅಪ್ ನಾವು ಆಗಿನ ಮೂಮೆಂಟ್ ಸರ್. ಅಂದ್ರೆ ಒಂದು ಕೊನೆಗೆ ಎಷ್ಟು ಸಿಗ್ತದೆ ನಿಮ್ ಪ್ರಕಾರ? ಈಗ 40 kg ಬರ್ತದೆ ಅಂತ ಇಟ್ಕೊಳ್ಳಿ, 10 rupees ದರ ಸಿಕ್ಕರೂ ಸಹಿತ ಸುಮಾರು 400 rupees ಒಂದು ಗೊನೆ ಆಗ್ತದೆ. ಆಗತ್ತೆ ಸರ್. ಒಂದು ಎಕರೆಗೆ ಎಷ್ಟು ಗೊನೆಗಳು ಸಿಗ್ತದೆ? ಒಂದು ಎಕರೆಗೆ ಸರ್ ಪ್ಲಾಂಟೇಶನ್ ಬಂದು ಒಂದು 1900 ಮಾಡಿರ್ತೀರಿ. ಎಲ್ಲೂ ಲಾಸ್ ಆಗ್ಲಿಕ್ಕಿಲ್ಲ ಬಹುಶಃ? ಆಗಲ್ಲ ಸರ್. ಈಗ 900 ಸಸಿಗಳನ್ನು ಹಾಕಿರ್ತೀರ ಅಂತ ಇಟ್ಕೊಳ್ಳಿ, 900 ಗೊನೆಗಳು ಸಿಗ್ತದೆ. ಎಲ್ಲೇ ಒಂದು 10-20 ಹೋಗ್ತಾವ ಸರ್, ಹೋಗ್ತಾವ ಹೋದ್ರೆ ಒಂದ್ ಬೇಡ ಒಂದ್ 850 ಹಿಂಗ ಸಿಗ್ತಾವ ಸರ್. ಸುಮಾರು ಒಂದು ಎಕರೆಗೆ 360,000 ತೆಗಿಬಹುದು ಸರ್? ತೆಗಿಬಹುದು, ತೆಗಿಬಹುದು ಆರಾಮ್ ಸರ್. ಖರ್ಚು ಎಕರೆಗೆ ಎಷ್ಟು ಖರ್ಚು ಬರ್ತದೆ? ಎಕರೆಗೆ ಸರ ಒಂದು ಒಂದು 50,000 ಬರ್ತ ಸರ್. ಒಂದ್ 50,000 ಬರ್ತ ಸರ್. ಕೊಟ್ಟಿಗೆ ಗೊಬ್ಬರ ಎಷ್ಟು ಎಕರೆ ಹಾಕಿದ್ರಿ ಬಾಳೆ ನೀವು? ಒಂದು 2.5 ಎಕರೆ ಸರ್, 2.5-3 ಎಕರೆ. 2.5 ಎಕರೆ ಅಂತ ಇಟ್ಕೊಂಡ್ರು ಸಹಿತ ಸುಮಾರು ಒಂದು 900,000 ಆದಾಯ ನಿರೀಕ್ಷೆ ಐತೆ ಸರ್. ಮತ್ತೆ ದೇವ್ರ ಮೇಲೆ ಭಾರ. ಅಲ್ಲ ಈಗ ಒಮ್ಮೆ ನೀವು ಬೆಳೆ ತಗೊಂಡಿದ್ದೀರಿ ಸರ್, ಅಷ್ಟು ಬಂದಿದೆಯಾ? ಹಾಂ ಸರ್, ಒಂದು 6 lakh ಬಂದಿದೆ ಸರ್, 6-7 lakh ಬಂದಿದೆ. ಒಂದು 2 ಎಕರೆ ಕಡಿಮೆ ಸ್ವಲ್ಪ, ಒಂದು 6 lakh ಬಂದಿದೆ ಸರ್. ಒಟ್ಟು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರ ಜೇಬಲ್ಲಿ ಹಣ ಜನ ಅನ್ನುತ್ತೆ? ಹಾಂ ಅನ್ನತ್ ಸರ್, ಅನ್ನುತ್ತೆ. ನಾನು ಮನುಷ್ಯನ ಎಲ್ಲ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು, ತನಗ ಫ್ರೀನೂ ಸಿಗುತ್ತೆ ಸರ್, ಏನೋ ಕೆಲಸ ಆರಾಮ್ಸೆ ಮಾಡ್ಕೊಂಡು ಖುಷಿಯಿಂದ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಬೇರೆ ಒತ್ತಡಗಳು ಇಲ್ಲ? ಇಲ್ಲ ಸರ್, ಒತ್ತಡ ಬೇರೆ ಸಾಂಪ್ರದಾಯಿಕ ಕೃಷಿಗಳಲ್ಲಿ ಸ್ವಲ್ಪ ಒತ್ತಡ ಇರ್ತದೆ. ಒತ್ತಡ ಇರ್ತದೆ ಸರ್, ಇದರಲ್ಲಿ ನಮ್ಗೆ ಭಾಳ ಸ್ವಲ್ಪ ಬಿಡು ಭಾಳ ಸಿಗುತ್ತೆ ಸರ್. ಆರಾಮ್ಸೆ ಮತ್ತೆ ಎಲ್ಲರೂ ಯಾರಿಗಾರ ಹಣ್ಣು ಗಿಂಡು ಯಾರ ಫ್ರೆಂಡ್ಸ್ ಗಿಂಡ್ಸ್ ಆರಾಮ್ ತಿನ್ಕೊಂಡು ಸ್ವಲ್ಪ ನೀವು ಮದುವೆಗಳಿಗೆ ಹೋಗ್ಬೋದು, ಕಾರ್ಯಕ್ರಮಗಳಿಗೆ ಹೋಗ್ಬೋದು, ಎಲ್ಲದಕ್ಕೆ ನಮ್ಗೆ ಏನಾದ್ರೆ ಒಂದು ಸ್ವಲ್ಪ ಬಿಡು ಸಿಗುತ್ತೆ ಸರ್, ಕೆಲಸ ಕಡಿಮೆ. ಕೆಲಸ ಕಡಿಮೆ. ಈಗ ನಿಮ್ಗೆ ಮುಂದಿನ ಕನಸುಗಳು ಏನು ಶಿವರಾಜ್ ಕುಮಾರ್? ಈಗ ನಿಮ್ಗೆ ಒಂದು 25 ವಯಸ್ಸಿದೆ, ಇನ್ನು ಕೃಷಿಯಲ್ಲಿ ಏನ್ ಮಾಡಬೇಕು, ಏನ್ ಕನಸುಗಳನ್ನು ಕಂಡುಕೊಂಡಿದ್ದೀರಿ? ಇನ್ನು ಕೃಷಿಯಲ್ಲಿ ಭಾಳ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ನಾನೇನು ಮೇಜಾರ್ ಬಂದ್ರೆ ತೋಟಗಾರಿಕೆನ ಮಾಡೋ ಸರ್, ಪಪ್ಪಾಯಿ ಇಂಥವು ಮಾಡ್ತೀವಿ, ಪಪ್ಪಾಯಿ ಬಾಳೆಗೂನ ಮಾಡ್ತೀವಿ. ಇನ್ನು ನಮ್ಮ ಟೈಮ್ ಸಿಕ್ಕಿರೋ ಅವಕಾಶ ಸಿಕ್ಕನು ಇನ್ನಷ್ಟು ಇದರ ಜೊತೆಗೆ ಅಳವಡಿಸ್ಕೊಬೇಕು. ಈಗ ನಿಮಗೆ ಭೂಮಿ ಇದೆ, ನೀವು ನಿಮ್ಮ ಉದ್ಯೋಗವನ್ನು ಕಂಡ್ಕೊಂಡ್ಬಿಟ್ಟಿದ್ದೀರ, ಹೌದಾ? ನೀವು ಪದವೀಧರರಾಗಿಯೂ ಕೃಷಿಯಲ್ಲಿ ನಿಮ್ಮ ಜೀವನ ಸುಸ್ಥಿರವಾಗಿ ಸಾಗ್ತಾ ಇದೆ. ಎಷ್ಟೋ ಜನ ಯುವಕರು ಭೂಮಿ ಇರ್ತದೆ ಆದರೆ ಕೃಷಿ ಮಾಡಲಿಕ್ಕೆ ಹಿಂದೇಟಾಗ್ತಾರೆ, ಉದ್ಯೋಗವನ್ನು ಅರಿಸ್ಕೊಂಡು ತುಂಬ ದೂರ ನಗರಗಳಿಗೆಲ್ಲ ಹೋಗ್ತಾರೆ. ಇಂಥವ್ರಿಗೆಲ್ಲ ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ ನೀವು? ಸರ್ ಅವ್ರವ್ರ ಡಿಪೆಂಡ್ ಅಪ್ ಆನ್ ಅವ್ರ ಮೇಲೆ ಸರ್, ಅದ ಆರಾಮ್ ನಾವು ಆರಾಮಿದ್ರೆ ಸಾಕಂತ ಹಿಂಗಿರುತ್ತೆ. ನಾವು ಏನಂದ್ರೆ ಅಪ್ಪ ಅಮ್ಮರ ಜೊತೆಗೆ ಇರ್ಬೋದು, ಅವ್ರಿಗೂ ಒಂದು ಕೋಪ್ರೇಟರ್ ಆದಂಗೆ ಆಗುತ್ತೆ. ನಮ್ಮ ಮಕ್ಕಳು ನಮ್ಮ ಮಂತ್ಯಕ್ಕೆ ಇರ್ತಾರಂತ ಅವ್ರಿಗೂ ಒಂದು ಇದಿರ್ತದೆ ಸರ. ನಾವು ಅವ್ರ ಜೊತೆಗೆ ಇದ್ರನ ಎಷ್ಟು ಖುಷಿ ಇರ್ತದೆ ಸರ. ನಾವು ಬಟ್ ನನಗೆ ಜಾಬ್ ಆಗಿತ್ತು ಸರ, ನಾನು ಹೋಗ್ಲಿಲ್ಲ. ಯಾವ್ದಾಗಿತ್ತು? ಬ್ಯಾಂಕಿಂದ ಆಗಿತ್ತು ಸರ, ಬೆಂಗಳೂರಿಗೆ ಆಗಿತ್ತು ಸರ. ಟಪ್ಪರ್ ಬ್ಯಾಡ ಬಿಡಪ್ಪ ಅಂತಂದ್ರೆ ನಾನು ಹಂಗಾಗಿ ಸುಮ್ಮನೆ ಸರ, ಇಲ್ಲೇ ಈಗ ಹೊಲದಲ್ಲಿ ಮಾಡ್ಕೊಂಡು. ಮದುವೆ ಆಗಿದೆ ನಿಮಗೆ? ಏನೇ ಇಲ್ಲ ಸರ್. ಈಗ ಸರ್ಕಾರದಿಂದ ನಿಮ್ಮ ತೋಟಗಾರಿಕೆ ಇಲಾಖೆಗೆ ಯಾವ್ಯಾವ ರೀತಿಯ ಅನುದಾನಗಳು ಸಿಕ್ಕಿವೆ, ತಗೊಳ್ತಾ ಇದ್ರಿ ಹೇಗೆ? ಸರ್ ನಾವು ಇದು ಎನ್ ಆರ್ ಜಿಗೆ ಪಪ್ಪ ಇದು ಎನ್ ಆರ್ ಜಿಗೆ ತಗೊಂಡಿದ್ವಿ ಸರ್. ಎನ್ ಆರ್ ಇಜಿಯಲ್ಲಿ ತಗೊಂಡಿದ್ವಿ? ಎನ್ ಆರ್ ಜಿಯಲ್ಲಿ ತಗೊಂಡಿದ್ವಿ. ಮತ್ತೆ ಅಂದ್ರೆ ಕೃಷಿ ಇಲಾಖೆಯಿಂದ ಅಂದ್ರೆ ಏನಕ್ಕೆ ಕೊಡ್ತಾರೆ ಅವ್ರು, ಯಾವ ಕಾರಣಕ್ಕೆ ಕೊಡ್ತಾರೆ? ಸಸಿ ನಾಟಿ ಮಾಡೋದು ಕೊಡ್ತಾರೆ ಹೇಗೆ? ನಾವು ಪಪ್ಪಾಯಿಗಿಂತನೇ ಕೊಡ್ತಾರೆ ಸರ್. ನಾವು ಯಾವುದೇ ಮಾಡ್ಕೊಂಡ್ರೆ ಸರ್ ಎನ್ ಆರ್ ಜಿಗೆ ಎಲ್ಲದಕ್ಕಿದೆ ಸರ್. ನಾವು ಪಪ್ಪಾಯಿ ಇದಿರ್ತಲ್ಲ ಸರ್, ನಾವು ಪಪ್ಪಾಯಿ ಇದಕ್ಕೆ ಲೇಬರ್ದು ಅಂತೇಳಿ ಬರ್ತದೆ ಸರ, ಸಸಿದು ಅಂತೇಳಿ ಬರ್ತೈತಿ. ಅದನ್ನು ಟೋಟಲ್ ಆಗಿ ಎನರ್ಜಿಗೆ ಸೇರಿಸ್ಕೊಂಡು ಹಂತ ಹಂತವಾಗಿ ನಾವು ಹೆಂಗೆ ಕ್ರಮೇಣವಾಗಿ ನಾಟಿ ಮಾಡಿದ್ದೊಮ್ಮೆ, ಮತ್ತೆ ಹಾಗೆ ಹೆಚ್ಚಿನೊಮ್ಮೆ, ಹಾಗೆ ಡೆವಲಪ್ ಆಗಿದ್ದೊಮ್ಮೆ, ಕಾಯಿ ಮುಂದೆ ಹಂಗೆ ಹಂತ ಹಂತವಾಗಿ ಅದನ್ನು ಸಿಗ್ತದೆ ಇದು ಮಾಡ್ಕೊಂಡು ಹೋಗ್ತಾರೆ ಸರ್. ಹನಿ ನೀರಾವರಿ ಅಥವಾ ನೀರಿನ ಮಿತ ಬಳಕೆಗೆ ಯಾವ ರೀತಿಯ ನೀರಾವರಿ ವ್ಯವಸ್ಥೆಯನ್ನು ನೀವು ಮಾಡ್ಕೊಂಡಿದ್ದೀರಿ? ನಾವು ಸರ್ ಹನಿ ನೀರಾವರಿ ನಾವು ಡ್ರಿಪ್ ಮುಖಾಂತರ ಹನಿ ನೀರಾವರಿನ ಮಾಡ್ತೀವಿ ಸರ್. ನೀರು ಹಾಯ್ಸೋದು ಕಡಿಮೆ ಸರ್, ನೀರು ಹಾಯ್ಸಾಗಿಲ್ಲ ಸರ್ ಪಾಪ ನೀರು. ಅದ ಯಾಕಂದ್ರೆ ಸರ್ ಹೊಲ ನೀರು ಹಾಯ್ಸಿ ಬಿಟ್ಟದ ಫಲವತ್ತಾದ ಮಣ್ಣು ಕೊಚ್ಕೊಂಡು ಹೋಗ್ಬಿಡುದು ಸರ್. ನಾವು ಇದನ್ನ ಹಂಗೆ ಡ್ರಿಪ್ ಮುಖಾಂತರ ನಾವು ಫಲವತ್ತಾದ ಮಣ್ಣು ಅಲ್ಲಿ ಇರ್ತೈತಿ, ಗಿಡಕ್ಕೆ ಎಷ್ಟು ಕೊಡ್ಬೇಕು ಅಷ್ಟ ಪೋಷಕಾಂಶಗಳು ಅದಕ್ಕೆ ಸಿಗ್ತಾವು, ನೀರನ್ನು ನಮ್ಗ ಕಡಿಮೆ ಆಗುತ್ತೆ ಸರ್. ಒಟ್ಟು ಹನಿ ನೀರಾವರಿನೇ ಸೂಕ್ತ. ಹನಿ ನೀರಾವರಿ ಸ್ವಲ್ಪ ತುಂತುರು ನೀರಾವರಿ ಬೇರೆ ಬೆಳೆಗಳಿಗೆಲ್ಲ ಬಳಕೆ ಮಾಡ್ಬೋದು. ತೋಟಗಾರಿಕೆಗೆ ನಾವು ಬೇಕಾಗಲ್ಲ, ತೋಟಗಾರಿಕೆ ಅವಶ್ಯಕತೆ ಇಲ್ಲ, ಇದ್ರೆ ಮಾಡ್ಬೋದು ಸರ್ ಪರವಾಗಿಲ್ಲ. ಆರಂಭದಲ್ಲಿ ಬೇಕಾಗ್ತದೆ ಅಷ್ಟೇ, ಆರಂಭದಲ್ಲಿ ಮಾಡ್ಬೋದು. ಒಳ್ಳೇದು ಶಿವರಾಜ್ ಕುಮಾರ್ ಅವರೇ, ನಮ್ಮ ಹೊಸಪೇಟೆಯ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ಇನ್ನು ಯುವಕರು, ನೀವು 25 ವರ್ಷ ವಯಸ್ಸು, ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಆರ್ಥಿಕವಾಗಿ ನಿಮ್ಮ ಬದುಕನ್ನು ಸದೃಢಗೊಳಿಸಿಕೊಂಡು ನಿಮ್ಮ ಜೀವನವನ್ನು ಸಾಗಿಸ್ತಿದ್ದೀರಿ. ನಿಮ್ಮೆಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಿಮಗೂ ಹೃದಯಪೂರ್ವಕ ಧನ್ಯವಾದಗಳು ಸರ್, ನೀವು ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆಕಾಶವಾಣಿಯವರಿಗೆ, ಕೇಳೋಗರಿಗೆ, ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇದುವರೆಗೆ ತೋಟಗಾರಿಕೆ ಬೆಳೆ ಕೃಷಿಯ ಅನುಭವ ಕುರಿತು ರೈತರಾದ ಶಿವರಾಜ್ ಕುಮಾರ್ ಚಿಕ್ಕಮನ್ನಪುರ ಅವರೊಡನೆ ಕೃಷಿ ಅನುಭವದ ನುಡಿಗಳನ್ನು ಕೇಳಿದರೆ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಇದೀಗ ಕೇಳೋಣ ವಿಜ್ಞಾನಿಗಳಾದ ಡಾಕ್ಟರ್ ಬಿ ಕೆ ರಮೇಶ್ ಅವರಿಂದ ರೈತರಿಗೆ ಸಲಹೆ. ರೈತ ಬಾಂಧವರಿಗೆ ನಮಸ್ಕಾರಗಳು. ಹೈನುಗಾರಿಕೆ ಮಾಡ್ತಕ್ಕಂತಹ ರೈತ ಬಾಂಧವರು ಬಹಳ ಮುಖ್ಯವಾಗಿ ತಾವು ಉತ್ಪಾದನೆ ಮಾಡ್ತಕ್ಕಂತಹ ಹಾಲಿನ ಗುಣಮಟ್ಟದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾದ್ದು ಅವರ ಕರ್ತವ್ಯ. ಕಾರಣ ನಮ್ಮ ಭಾರತ ದೇಶ ಏನಿದೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ದೇಶ. ಮತ್ತೆ ನಾವು ಉತ್ಪಾದನೆ ಮಾಡ್ತಕ್ಕಂತಹ ಹಾಲಿನಿಂದ ತಯಾರಾಗ್ತಕ್ಕಂಥ ಅನೇಕ ಪದಾರ್ಥಗಳು, ಖಾದ್ಯಗಳು ಬೇರೆ ದೇಶಗಳಿಗೂ ಹೋಗ್ತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿರತಕ್ಕಂತಹ ವಿಷಯ. ಶುದ್ಧ ಹಾಲು ಅಂತಂದ್ರೆ ಏನು ಅಂತ ಹೇಳಿದ್ರೆ, ಕಲ್ಮಶಗಳು, ರಾಸಾಯನಿಕ ಘಟಕ ಪದಾರ್ಥಗಳು, ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಯಾವುದೇ ಇಲ್ಲದಲ್ಲೇನೆ ಕೇವಲ ಹಾಲಿನಲ್ಲಿರ್ತಕ್ಕಂತಹ ಘಟಕಗಳು ಮಾತ್ರ ಇರತಕ್ಕಂತಹ ಒಂದು ಹಾಲಿಗೆ ನಾವು ಶುದ್ಧ ಹಾಲು ಅಂತ ಹೇಳ್ತೇವೆ. ಶುದ್ಧ ಹಾಲು ಉತ್ಪಾದನೆ ಮಾಡೋದ್ರಿಂದ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಹಾಲು ಬೇಗ ಕೆಡೋದಿಲ್ಲ, ಹಾಗೇನೆ ಉತ್ತಮವಾಗಿ ಸಂಸ್ಕರಣೆಗೊಳ್ಳುತ್ತೆ, ಮತ್ತೆ ಅದರಿಂದ ಬಂದಂತಹ ಉತ್ಪನ್ನಗಳು ಸಹ ವಿದೇಶಗಳಿಗೆ ರಫ್ತನ್ನು ಮಾಡುವಂತ ಸಂದರ್ಭದಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಪಡ್ಕೊಳ್ತವೆ, ಮತ್ತೆ ಇದು ನಮ್ಮ ಆರೋಗ್ಯಕ್ಕೆ ಪೂರಕ ಅನ್ನೋದು ಬಹಳ ಮುಖ್ಯವಾದ್ದು. ಹಾಗಾದ್ರೆ ಈ ಶುದ್ಧ ಹಾಲು ಉತ್ಪಾದನೆಯನ್ನು ಮಾಡೋದು ಹೇಗೆ ಅನ್ನೋದನ್ನ ನಾವು ನೋಡ್ತಾ ಹೋದಾಗ, ಮೊದಲನೇದಾಗೇನೆ ನಾವು ಆರೋಗ್ಯವನ್ನ ಕಾಪಾಡೋದ್ರ ಕಡೆ ಹೆಚ್ಚು ನಿಗಾವನ್ನ ವಹಿಸ್ಕೋಬೇಕು. ಹಸುಗಳಿಗೆ ಕೊಡ್ತಕ್ಕಂತಹ ಮೇವಿನ ಬಗ್ಗೆ ಅಥವಾ ನೀರಿನ ಮೂಲದ ಬಗ್ಗೆ ಗಮನ ಹರಿಸ್ತಿರೋದನ್ನ ನಾವು ಕಾಣ್ತೇವೆ. ಕಾರಣ ಅನೇಕ ರಾಸಾಯನಿಕಗಳು ನೀರಿನ ಮೂಲಕ ಮೇವಿನ ಮೂಲಕ ಈ ಹಾಲಿಂಡುವ ರಾಸುಗಳ ಹೊಟ್ಟೆಯನ್ನು ಸೇರ್ಬಿಟ್ಟು ನಂತರ ಅದು ಹಾಲಿನಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಇರ್ಬೋದು. ಈಗ ಉದಾಹರಣೆಗೆ ಕೃಷಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೃಷಿಯಲ್ಲಿ ಬಳಸ್ತಕ್ಕಂತಹ ಕೀಟನಾಶಕಗಳು ಸಹ ಹಾಲನ್ನ ಸೇರ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ದನಗಳಿಗೆ ಮೇವನ್ನ ಮತ್ತೆ ನೀರನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದು ಶುದ್ಧವಾಗಿದೆಯಾ, ಯಾವುದೇ ರಾಸಾಯನಿಕಗಳಿಂದ ಮುಕ್ತನಾಗಿದೆಯಾ ಅನ್ನೋದನ್ನ ಗಮನ ವಹಿಸೋದು ಸಹ ರೈತರ ಬಹಳ ಮುಖ್ಯವಾದಂತಹ ಜವಾಬ್ದಾರಿ. ಇಲ್ಲ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ಹಾಲಿಗೆ ಬೇಡಿಕೆ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳಿದೆ. ಹಾಗೆ ಆದಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ಸ್ಥಳೀಯವಾಗಿ ನಮ್ಮ ಹಾಲಿಗೆ ಬೇಡಿಕೆ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆಗಳನ್ನ ನಾವು ಅಲ್ಲಗಳಿಲಿಕ್ಕಾಗೋದಿಲ್ಲ. ಹಾಲನ್ನು ಇಂತಕ್ಕಂತ ಸಂದರ್ಭದಲ್ಲಿ ಅನುಸರಿಸುವ ಅನೇಕ

ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ನಿಸರ್ಗದ ತತ್ವಗಳನ್ನು ಪಾಲಿಸಿರಿ, ನಿಸರ್ಗದ ತತ್ವಗಳನ್ನು ಪಾಲಿಸಿರಿ. ಕಡಿಮೆಯಾಗುತ್ತಾದ ಗುಣದ ಜತ್ರೋಪ ಜತ್ರೋಪ ಹಚ್ಚರೋಪ ಬಂಜಾರ ನೆಲದಾಗ ಜತ್ರೋಪ, ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಜತ್ರೋಪ ಸವಳು ನೆಲದಾಗ ಜತ್ರೋಪ ಛತ್ರೋಪ